ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರೈತರಿಗೆ ಹಾಗೂ ರೈತ ಮಹಿಳೆಯರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಾಂಬಾರು ಬೆಳೆಯ ಕೃಷಿ ಅನುಭವ ಈ ಕುರಿತು ಶೃಂಗೇರಿ ತಾಲೂಕು ಕಾನಗೋಡಿನ ಕೆಎ ಪ್ರಕಾಶ್ ಅವರೊಂದಿಗೆ ಸಂದರ್ಶನ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ತಾಲೂಕು ಕಾನಗೋಡಿನ ಶ್ರೀಯುತ ಕೆಎ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಕಾಶ್ ಅವರು ಒಬ್ಬ ಉತ್ತಮ ಕೃಷಿಕರು, ಜೊತೆಗೆ ಹಲವು ಬಾರಿ ಭತ್ತ ಬೆಳೆಯಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಗಳಿಸಿಕೊಂಡಿದ್ದಾರೆ. ಅವರು ವಿಶೇಷವಾಗಿ ಮಿಶ್ರ ಬೇಸಾಯವನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಸಾಂಬಾರು ಬೆಳೆಗಳಲ್ಲಿ ಸಾಕಷ್ಟು ಪ್ರಸಿದ್ಧಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಈ ದಿನ ನಮ್ಮ ಜೊತೆಗೆ ಅವರು ಸಾಂಬಾರು ಬೆಳೆಗಳ ಅನುಭವಗಳನ್ನು ಕುರಿತು ನಮ್ಮ ಜೊತೆಗೆ ಹಂಚಿಕೊತಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ ಸರ್. ಪ್ರಕಾಶ್ ಅವರೇ, ನೀವು ಈಗಾಗಲೇ ಸಾಕಷ್ಟು ಕೃಷಿನಲ್ಲಿ ಯಶಸ್ಸನ್ನು ಗಳಿಸಿದ್ದೀರಿ, ಒಬ್ಬ ಉತ್ತಮ ಕೃಷಿಕನಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿದ್ದೀರಿ, ಇದು ಹೇಗೆ ಸಾಧ್ಯ ಆಯ್ತು? ನೀವೀಗ ಕೃಷಿಗೆ ಬರಲಿಕ್ಕೆ ಏನೆಲ್ಲಾ ಕಾರಣಗಳಾಯ್ತು ಅನ್ನೋದನ್ನ ಸ್ವಲ್ಪ ತಿಳಿಸ್ತೀರಾ? ಮೊದಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ನಮ್ದು ಇಂದಿನಿಂದ ಅವಿಭಕ್ತ ಕುಟುಂಬ. ನಮ್ಮ ತಂದೆಗೆ ನಾವು 6 ಜನ ಅಕ್ಕ ತಂಗಿಯರು ಮತ್ತೆ ನಾನು, ನನ್ನ ತಮ್ಮ ಇನ್ನೊಬ್ಬ ಇದ್ದ, ಇಬ್ರು ಮಕ್ಕಳಿಗಿದ್ವಿ. ಅವಾಗ ನಮ್ಮ ತುಂಬಾ ಕಷ್ಟಗಳಿದ್ದಾಗ, ನಾವು ಅವಿಭಕ್ತ ಕುಟುಂಬ ಇದ್ದಾಗ ನಮ್ಮ ತಂದೆಗೆ ನಾವು ಜಮೀನಿನಲ್ಲಿ ವಿಭಾಗ ತಗೊಂಡು ಡಿವೈಡ್ ಹಾಕುವಾಗ ಅನಿವಾರ್ಯವಾಗಿ ನನ್ನ ಹೆಗಲ ಮೇಲೆ ಸಂಸಾರ ಜವಾಬ್ದಾರಿ ಬಿತ್ತು. ಆ ಕಾರಣದಿಂದ ಕೃಷಿಯನ್ನು ಅವಲಂಬಿಸಿಕೊಳ್ಳಬೇಕಾದ ಪರಿಸ್ಥಿತಿ ಬಂತು. ಮತ್ತೆ ಇದರಲ್ಲಿ ಈಗ ನಮ್ದು ಅವಾಗೆಲ್ಲ ಸ್ವಲ್ಪ ಹಿಂದಿನ ಕಾಲದಲ್ಲಿ ಜಮೀನನ್ನೆಲ್ಲ ಹಾಳು ಬಿಟ್ಟಿದ್ರು. ನಾವು ಅದರಲ್ಲಿ ಒತ್ತು ಕೊಟ್ಟು ಬದುಕಿ ಜೀವನ ಸಾಗಿಸಿಕೊಂಡು ಹೋಗಬೇಕಾದಂತ ಅನಿವಾರ್ಯತೆ ಸಿಕ್ಕಿದ್ರಿಂದ ಅದರಲ್ಲಿ ಏನೇನು ನಮ್ಮ ಕೈಲಿ ಆಗತ್ತೆ ವಿವಿಧ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಆದಷ್ಟು ನಾವು ಅದರಲ್ಲಿ ತೊಡಗಿಸಿಕೊಂಡು ಅದನ್ನು ಬೆಳೆಯುತ್ತಾ ಬಂದ್ವು. ಅದೊಂದು ನಮಗೆ ಕೃಷಿಯಲ್ಲಿ ತೊಡಗಿಸಿಕೊಳ್ಳೋಕೆ ದೊಡ್ಡ ಒಂದು ಕಾರಣವಾಗಿದೆ. ನಿಮ್ಮ ವಿದ್ಯಾಭ್ಯಾಸದ ಹಿನ್ನೆಲೆ ತಿಳ್ಕೋಬಹುದಾ? ವಿದ್ಯಾಭ್ಯಾಸ ಅಂದ್ರೆ ಸ್ವಲ್ಪ ನಮ್ಮದು ಹಠಮಾರಿ ಸ್ವಭಾವ. ಬಾಲ್ಯದಲ್ಲಿ ಸ್ವಲ್ಪ ಎಲ್ಲರೂ ವಿದ್ಯಾಭ್ಯಾಸ ಮಾಡು ಅಂತ ಹೇಳಿದಾಗ ನಾವು ವಿದ್ಯಾಭ್ಯಾಸ ಇಲ್ಲದ್ರೂ ಬದುಕಬಹುದು ಅನ್ನೋ ಒಂದು ಹಠಕ್ಕೆ ಬಿದ್ದು ಬದುಕುವಂತ ರೂಢಿಯನ್ನ ರೂಢಿಸಿಕೊಂಡವರು. 8 ಕ್ಲಾಸ್ ಅಲ್ಲಿ ಅರ್ಧಕ್ಕೆ ನನ್ನ ವಿದ್ಯಾಭ್ಯಾಸ ನಾನು ಮಡುಕುಗೊಳಿಸಿದೆ. ಆಮೇಲೆ ನಾನು ಕೃಷಿಯಲ್ಲಿ ತೊಡಗಿಕೊಳ್ತಾ ಬಂದೆ. ಹೇಗಿದೆ ಈಗ ಕೃಷಿಯ ಸದ್ಯದ ಜೀವನ? ನಮಗೆ ತುಂಬಾ ನೆಮ್ಮದಿಯನ್ನು ಕೊಡ್ತಾ ಇದೆ. ಅದ್ರ ಮಟ್ಟಿಗೆ ಯಾವುದೇ ಒಂದು ನೆಮ್ಮದಿಗೆ ಏನೂ ತೊಂದರೆ ಇಲ್ಲ. ಆರ್ಥಿಕ ತೊಂದರೆಗಳು ಸಹಜವಾಗಿ ಎಲ್ಲರಲ್ಲೂ ಇದ್ದಾಗೆ ನಮ್ಮಲ್ಲೂ ಇದಾವೆ, ಇಲ್ಲ ಅಂತೇನಲ್ಲ. ಒಟ್ಟಾರೆ ನೆಮ್ಮದಿ ಅಂತೂ ತುಂಬಾ ಚೆನ್ನಾಗಿದೆ. ಕೃಷಿಯಲ್ಲಿ ಇರುವಂತಹ ನೆಮ್ಮದಿ ಬೇರೆ ಯಾವ್ದ್ರಲ್ಲೂ ಸಿಗುವ ಸಾಧ್ಯತೆ ಸಮೇತ ಇಲ್ಲ. ಕೃಷಿಯಿಂದ ಖುಷಿ ಪಡ್ತಾ ಇದ್ದೀರಿ? ಅದಂತೂ ಖುಷಿಯಾಗಿ. ಈಗ ಪ್ರಕಾಶ್ ಅವರ, ಈಗ ನೀವು ಬಹಳ ಉತ್ತಮವಾದ ಕೃಷಿಯನ್ನ ಮಾಡ್ತಾ ಇದ್ದೀರಿ. ಈಗ ನಿಮ್ಮ ಕೃಷಿ ಭೂಮಿನಲ್ಲಿ ಎಷ್ಟು ಭೂಮಿ ಇದೆ ಮತ್ತೆ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ನಮಗೆ ಸುಮಾರಾಗಿ 2 ಎಕರೆ ಭತ್ತ ಬೆಳೆಯೋ ಜಾಗ ಮತ್ತು 1 ಎಕರೆ ಅಡಿಕೆ ತೋಟ ಇತ್ತು. ಅದರಲ್ಲಿ ಭತ್ತನ 2 ಬೆಳೆ ಬೆಳೀತಿದ್ವು. ಈಗ ಬರ್ತಾ ಬರ್ತಾ ಜನನ ಅಭಾವ ಮತ್ತೆ ಪ್ರಾಣಿಗಳ ಹಾವಳಿ ತುಂಬಾ ಜಾಸ್ತಿ ಆಗಿ ಭತ್ತವನ್ನು ಒಂದೇ ಬೆಳೆ ಬಿಟ್ಟು ಬಿಟ್ಟಿದ್ವಿ. 2 ಬೆಳೆ ಬೆಳೆಯುವುದಿಲ್ಲ. ಮುಂಚೆ ಶ್ರೀ ಪದ್ಧತಿ ಭತ್ತವನ್ನು ಬೆಳೀತಿದ್ವು. 2 ಬೆಳೆ ಅಂತ ತಿಳ್ಕೊಂಡು ಮಾಡ್ತಿದ್ವು. ಅದನ್ನ ಮಾಡುವಾಗ ಅದರಲ್ಲಿ ಶ್ರೀ ಪದ್ಧತಿಯನ್ನು ಒಂದು ಬೆಳೆಯಾಗಿ ತೊಡಗಿಸಿದ್ವು. ಅದರಲ್ಲಿ ತುಂಬಾ ಚೆನ್ನಾದ ಇಳುವರಿಯೇ ಬಂದಿತ್ತು ನಮಗೆ. ಮತ್ತೆ ಅಡಿಕೆ ಜೊತೆಗೆ ಕಾಫಿ, ಏಲಕ್ಕಿ, ಅದು ಇಲ್ಲಿ ಮಲೆನಾಡಿನ ಸಹಜವಾದ ಬೆಳೆಗಳು. ಈ ಕಾಳುಮೆಣಸು ಪ್ರಕೃತಿತ್ವವಾಗ ಬರುವಂತಹ ಬೆಳೆಗಳನ್ನು ಬೆಳೀತಿದ್ವು, ಹಳೆಯ ಇಲ್ಲಿಯ ತಳಿಗಳನ್ನ. ಈಗ ಸ್ವಲ್ಪ ಹೈಬ್ರಿಡ್ ತಳಿಗಳನ್ನೆಲ್ಲ ಬಳಸಿ ಈಗ ಸ್ವಲ್ಪ ಉತ್ತಮವಾದ ಬೆಳೆಯನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನಮ್ಮ ಕೈಲಾದಷ್ಟು, ಈ ನಮ್ಗಿಂತ ತುಂಬಾ ಉತ್ತಮವಾಗಿ ತೆಗೆಯೋರು ಎಷ್ಟೋ ಜನ ಇರಬಹುದು. ಆದ್ರೆ ನಮ್ಮದು ಏನು, ನಾವು ಸ್ವಂತವಾಗಿ ಕೃಷಿಯಲ್ಲಿ ತೊಡಗಿಕೊಂಡು ಅದರಲ್ಲೇ ನಮ್ಮದು ಜೀವನ ಅಂತ ಹೇಳ್ಕೊಂಡು ನಮ್ಗಿಂತ ಅದ್ರಲ್ಲಿ ಬೆಳೆ ತೆಗಿತಾ ಇದ್ದೀವಿ. ಮುಖ್ಯವಾಗಿ ನೀವು ಭತ್ತದ ಬೆಳೆನಲ್ಲಿ ಯಾವ ಜಾತಿಯ ಬೆಳೆಯನ್ನ ಬೆಳೀತಾ ಇದ್ದೀರಿ? ಭತ್ತದಲ್ಲಿ ನಾವು 1001 ಅನ್ನೋದು ಶ್ರೀ ಪದ್ಧತಿಗೆ ಅಳವಡಿಸಿಕೊಂಡಿದ್ವಿ, 1001 ತಳಿಯನ್ನ. ಮತ್ತೆ ತುಂಗ ಅನ್ನುವಂಥದ್ದು ಒಂದು ಮೂಡಿಗೆರೆ ಸಂಶೋಧನಾ ಕೇಂದ್ರದವರು ಪರಿಚಯಿಸಿಕೊಟ್ಟಿದ್ರು. ಆ ತಳಿಯನ್ನು ಬೆಳೆದು ಅದರಲ್ಲಿ ನಮಗೆ 3 ವರ್ಷ ತಾಲೂಕು ಮಟ್ಟದಲ್ಲಿ ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನು ಗಳಿಸಿದ್ದು, 2 ವರ್ಷ 1 ವರ್ಷ ಜಿಲ್ಲಾ ಮಟ್ಟದಲ್ಲಿ ತೃತೀಯ ಸ್ಥಾನವನ್ನು ಗಳಿಸಿದ್ವಿ. ಹಾಗಾಗಿ ಅದರಲ್ಲಿ ನಮಗೆ ತುಂಬಾ ಉತ್ತಮವಾದ ಇಳುವರಿ ಸಿಕ್ಕಿತ್ತು. ನೀವು ಯಾವ ಕ್ರಮದಲ್ಲಿ ಆ ನಾಟಿನ ಮಾಡ್ತಾ ಇದ್ರಿ? ನಾವು ಈಗೇನಂದ್ರೆ ನಮ್ಮಲ್ಲಿ ಹಿಂದಿನಿಂದ ಏನು ಅಂದ್ರೆ ಸಸಿಯನ್ನ ಬೀಜ ಹಾಕಿದ ಮೇಲೆ ಬೀಜ ಹಾಕಿ ಕಡಿಮೆ ಅಂದ್ರು ಒಂದು 40-45 ದಿನ ಆದ್ಮೇಲೆ ಸಸಿ ಕೀಳುವಂತ ಪದ್ಧತಿ ಇತ್ತು. ನಾವು ಅದನ್ನ ಏನಂದ್ರೆ ಕೃಷಿ ಇಲಾಖೆಯವರ ನಮ್ಮ ಮಾರ್ಗದರ್ಶನದಿಂದ ನಾವು ಏನ್ ಗೊತ್ತ, ಈಗ 20-25 ದಿವಸಕ್ಕೆ ಅದನ್ನ ಸಸಿಯನ್ನು ಕಿತ್ತು ನೆಡುವುದೊಂದು ಇದು ಮಾಡಿದ್ರು. ಮತ್ತೆ ಸಸಿಯನ್ನು ನೆಡುವುದರಲ್ಲಿ ಗಾತ್ರಗಳು ಅವು ಏನು ತಂಡೆ ತಂಡೆಗೆ ನೆಡುದು ಅಂದ್ರೆ 10-15 ಸಸಿಗಳು ಒಂದು ಬುಡಕ್ಕೆ ನೆಡ್ತಿದ್ರು. ನಾವು ಅದನ್ನ 4-5 ಆದಷ್ಟು ಕಡಿಮೆ ಸಂಖ್ಯೆಯ ಸಸಿಗಳನ್ನ ನೆಟ್ಟು ಗೊಬ್ಬರಗಳನ್ನೆಲ್ಲ ಮಾಮೂಲು ಹಾಕುವಾಗೆ ಹಾಕಿ ಅದೇ ರೀತಿಯಲ್ಲಿ ಬೆಳೆ ತೆಗಿತಾ ಇದ್ದೀವಿ. ಅದು ನಮಗೆ ಉತ್ತಮವಾದ ಫಸಲನ್ನು ಕೊಡ್ತಾ ಇದೆ. ಪ್ರಕಾಶ್ ಅವರ, ಈಗ ನೀವು ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ಈ ಸಾಂಬಾರ ಬೆಳೆಗಳನ್ನ ಬಹಳ ಹೆಚ್ಚಾಗಿ ಬೆಳೀತಾ ಇದ್ದೀರಿ, ಮತ್ತೆ ಅದರಲ್ಲಿ ಒಂದು ಲಾಭದಾಯಕ ಬೆಳೆ ಅಂತ ಹೇಳಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ರು. ಏನು ಈ ಸಾಂಬಾರ ಬೆಳೆಗಳು ಅಂದ್ರೆ ಏನು, ಇದರ ಬೆಳೆಯ ಪದ್ಧತಿಗಳು ಹೇಗಿರ್ತವೆ? ಈ ಸಾಂಬಾರ ಬೆಳೆಗಳು ಅಂದ್ರೆ ನಮಗೆ ಮಲೆನಾಡಲ್ಲಿ ಏನಾಗಿದೆ, ಅಡಿಕೆ ಮೂಲ ಬೆಳೆ ಆಗಿಬಿಟ್ಟಿದೆ. ಅದೊಂದು ನಾವು ಸಹಜವಾದ ಕೃಷಿಯಾಗಿ ದೊರೆಸಿದ್ದು ಅನಾದಿ ಕಾಲದಿಂದ. ಇವಾಗ ಅದಕ್ಕೆ ರೋಗ ಮತ್ತು ರೇಟಿನ ಸಮಸ್ಯೆ, ಲೇಬರ್ ಸಮಸ್ಯೆ ಇಂಥದ್ದೆಲ್ಲ ಸ್ಟಾರ್ಟ್ ಆಗ್ಲಿಕ್ಕೆ ಹೋಗಿ ಈಗ ಸಾಂಬಾರು ಬೆಳೆಗಳನ್ನ ಸ್ವಲ್ಪ ಅದ್ರ ಬಗ್ಗೆ, ಈಗ ಅನಾದಿಯಿಂದ ಬೆಳೆತಿದ್ದಂತ ಬೆಳೆಗಳೇ, ಈಗ ಲವಂಗ ಏನಂದ್ರೆ ಈಗ ಇತ್ತೀಚೆಗೆ ನಾವು ಅದನ್ನೊಂದು ಹಾಕಿದ್ವು. ಅದರಿಂದ ಅದು ಲವಂಗ ಸಹಜವಾಗಿ ಎಲ್ಲದಕ್ಕೂ ಈಗ ದಿನನಿತ್ಯದಲ್ಲೂ ಸಾಮಾನ್ಯ ಮನುಷ್ಯ ಬಳಸುವಂತ ಒಂದು ಪದಾರ್ಥ, ಅದು ಔಷಧಿ ಗುಣ ಇರುವಂತ ಒಂದು ಲವಂಗ. ಅದರಲ್ಲಿ ಎಣ್ಣೆಗೂ ಬರುತ್ತೆ, ಎಲ್ಲ ತರದ ಇದು ಬರುತ್ತೆ. ಅದನ್ನೊಂದು ನಾವು ಬೆಳೆದು ಕುಯ್ದು ಸಂಸ್ಕರಿಸುವಂತ ರೀತಿನೆಲ್ಲ ಕಲ್ತ್ಕೊಂಡು ಈಗ ಅದರಿಂದ ಅದನ್ನು ಬೆಳೀತಾ ಇದೀವಿ. ಈ ಕಾಳು ಮೆಣಸು ಅಷ್ಟೇ, ಅದರಲ್ಲಿ ತೊಳೆಕಾಳು ಮತ್ತೆ ಕರಿಕಾಳು ಅಂತ ಎರಡು ತರದ ಕಾಳುಗಳನ್ನು ಮಾಡ್ತಾರೆ, ಅದನ್ನು ಮಾಡ್ತಾ ಇದೀವಿ. ಮತ್ತೆ ಈಗ ಜಾಯಿಕಾಯಿ, ಅದು ಪತ್ರೆ ಮತ್ತು ಕಾಯಿ, ಅದು ಹಾಗೆ ಔಷಧಿ ಗುಣವುಳ್ಳವಂತ ಒಂದು ಜಾಯಿಕಾಯಿ ಗಿಡ, ಅದು ಅದರಲ್ಲೂ ಸುಮಾರು ತರದ ಔಷಧಿಯ ಉಪಯೋಗಗಳಿದೆ. ಮತ್ತೆ ಎಲ್ಲಕ್ಕೆ ಸಹಜವಾಗಿ ಮಲೆನಾಡಲ್ಲಿ ಹಿಂದಿನಿಂದನೂ ಬೆಳೆದುಕೊಂಡು ಬಂದಂತ ಬೆಳೆ ಅದು, ಅದನ್ನು ಬೆಳೀತಾ ಇದೀವಿ. ಸ್ವಲ್ಪ ತೊಂದರೆ ಆಗ್ತಿದೆ, ಎಲೆಕ್ಕೆ ಎಲೆ ಬೆಳೆಯೋದು ಭಾರಿ ಕಷ್ಟ ಆಗ್ತಿದೆ, ಆದ್ರೆ ಬೆಳೀತಾ ಇದೀವಿ ಒಟ್ಟಾರೆ. ಈಗ ನೋಡಿ, ಈಗ ಸಾಂಬಾರ ಬೆಳೆಗಳು ಬಹಳ ಕಷ್ಟದಾಯಕವಾಗಿ ನಾವು ಬೆಳೀತಾ ಇದೀವಿ ಮಲೆನಾಡು ಭಾಗದಲ್ಲಿ ಅಂತ ಹೇಳಿ ಹೇಳ್ತಾ ಇದ್ರಿ. ಈಗ ಈ ಸಾಂಬಾರ ಬೆಳೆಗಳು, ಈಗ ನೀವು ಹೇಳಿದ್ರೆ ಜಾಯಿಕಾಯಿ ಬೆಳೀತಾ ಇದೀನಿ, ಏಲಕ್ಕಿ ಬೆಳೀತಾ ಇದೀನಿ, ಕಾಳು ಮೆಣಸನ್ನ ಬೆಳೀತಾ ಇದೀನಿ, ಮತ್ತೆ ಲವಂಗನ ಬೆಳೀತಾ ಇದೀವಿ ಅಂತ ಹೇಳಿ ಹೇಳ್ತಾ ಇದ್ರಿ. ಇದರ ಬೆಳೆಯನ್ನ ಹೇಗ್ ಮಾಡ್ತೀರಿ, ಅಂದ್ರೆ ಈ ಗಿಡಗಳನ್ನೆಲ್ಲ ಎಲ್ಲಿಂದ ತರ್ತೀರಿ, ಹೇಗ್ ನಾಟಿ ಮಾಡ್ತೀರಿ, ಅದರ ನಿರ್ವಹಣಾ ಕ್ರಮಗಳು ಹೇಗಿರ್ತವೆ ಅನ್ನೋದನ್ನ ಸ್ವಲ್ಪ ತಿಳಿಸ್ತೀರಾ? ಈಗ ಕಾಳು ಮೆಣಸು ನೆಡುವುದು ಅಂದ್ರೆ ಏನ್ ಗೊತ್ತಾ, ಅದು ಸಾಮಾನ್ಯ ಜೂನ್ ಜುಲೈ ತಿಂಗಳಲ್ಲಿ ಬಳ್ಳಿಗಳನ್ನೇ ಕಡಿದು ನೆಡ್ತೀವಿ. ನೆಲದ ಮೇಲೆ ಹಬ್ಬಿದಂತ ಬಳ್ಳಿಯನ್ನ ಒಂದು ಮೀಟರ್ ಬಳ್ಳಿ ಅಂತ ಹೇಳ್ಕೊಂಡು ಮಾಡಿ, ಮೀಟರ್ ಉದ್ದದ ಬಳ್ಳಿಯನ್ನ ಮಣ್ಣನ್ನು ಫಸ್ಟ್ ಆಗದು ಅದನ್ನು ನೆಡ್ತೀವಿ. ಇನ್ನು ಜಾಯಿಕಾಯಿ ಗಿಡ ಏನಂದ್ರೆ ಅದು ನರ್ಸರಿಗಳಿಂದ ನಾವು ತಂದಿದ್ದು, ಅದರಲ್ಲಿ ಹೆಣ್ಣು ಮತ್ತು ಗಂಡು ಅನ್ನೋದು ಎರಡು ಪ್ರಭೇದ ಇದೆ. ಅದು ನಮಗೆ ಕಾಯಿ ಬರದೆ ಯಾವುದು ಗೊತ್ತಾಗೋದಿಲ್ಲ ಪ್ರಭೇದಗಳು. ಈಗ ಹೊಸದಾಗಿ ಕಸಿ ಗಿಡಗಳು ಬಂದಿದ್ದಾವೆ. ಕಸಿ ಗಿಡಗಳು ಅಂತ ಅಂದ್ರೆ 3 ವರ್ಷಕ್ಕೆ ಫಸಲು ಬರುತ್ತೆ ಅಂತ ಹೇಳಿದ್ದಾರೆ, ನಾವು ತಂದು ನೆಟ್ಟಿದೀವಿ, ಆದ್ರೆ 3 ವರ್ಷಕ್ಕೆ ಬಂದಿಲ್ಲ, 4ನೇ ವರ್ಷದಲ್ಲಿ ಫಸಲು ಬರುವಂತ ಹಂತದಲ್ಲಿ ಇದಾವೆ. ಸಹಜವಾಗಿ ಈಗ 1.5 ಅಡಿ ಆಳ 1.5 ಅಡಿ ಆಗಲದ ಗುಂಡಿಯನ್ನು ಮಾಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಮತ್ತೆ ಮಣ್ಣನ್ನೆಲ್ಲ ಹಾಕಿ ಕೊಟ್ಟೆ ಗಿಡಗಳನ್ನ ನೆಡ್ತಾ ಇದೀವಿ. ಅದಕ್ಕೆ ಮಾಮೂಲಿ ಅಡಿಕೆಗೆಲ್ಲ ಹೇಗ್ ಬೇಸಾಯ ಮಾಡ್ತೀವಿ, ಸಗಣಿ ಗೊಬ್ಬರ ಮತ್ತೆ ಕೆಮಿಕಲ್ಸ್ ಗಳನ್ನು ಕೊಡ್ತಾ ಇದೀವಿ ಲೈಟ್ ಆಗಿ. ಅದರಿಂದ ಬರ್ತಾ ಇದೆ ಎಲ್ಲ ಚೆನ್ನಾಗಿ, ಪರವಾಗಿಲ್ಲ. ಲವಂಗ ಮತ್ತು ಜಾಯಿಕಾಯಿನ 1.5 ಅಡಿ ಆಳದ ಅಗಲದ ಗುಂಡಿಗಳನ್ನು ಮಾಡಿ, ಆಳ ಮತ್ತು ಅಗಲದ ಗುಂಡಿಯನ್ನು ಮಾಡಿ ಅದರಲ್ಲಿ ಕೊಟ್ಟೆ ಗಿಡಗಳನ್ನು ತಂದು ಅದನ್ನು ನೆಟ್ಟು ಅದಕ್ಕೆ ಪ್ರತಿ ವರ್ಷ ಅದು ಸಾಮಾನ್ಯ ನೆಟ್ಟು 3-5 ವರ್ಷಕ್ಕೆ ಫಸಲು ಬರಲಿಕ್ಕೆ ಸ್ಟಾರ್ಟ್ ಆಗತ್ತೆ. 3-5 ವರ್ಷ ಅಂತ ಹೇಳ್ಬೋದು. ಅದು ಆ ರೀತಿಯ ಸ್ಟಾರ್ಟ್ ಆಗುತ್ತೆ. ಅದು ಪರ್ಸನ್ನು ಅಷ್ಟೇ, ಒಂದು ನಾವು ಕೊಡುಗೆ ಗೊಬ್ಬರ ಒಂದು 50 ಕೆಜಿ ಹೆಚ್ಚು ಕಡಿಮೆ 50 ಕೆಜಿ ಹಾಕ್ತೀವಿ. ಕೆಮಿಕಲ್ಸ್ ಅನ್ನು ಒಂದು 4.5 ಕೆಜಿ ವರ್ಷದಲ್ಲಿ 2 ಟೈಮಲ್ಲಿ ಕೊಡ್ತೇವೆ. ಹಾಗೆ ಇವಕ್ಕೆ ಈ ಸಾಂಬಾರ್ ಬೆಳೆಗಳಿಗೆ ಈಗ ನೀವು ಹೇಳ್ತಾ ಇದ್ರೆ ಕೆಲವು ಬೆಳೆ 3-5 ವರ್ಷಕ್ಕೆ ಬರ್ತದೆ, ಕೆಲವು ಬೆಳೆ 2 ವರ್ಷಕ್ಕೂ ಕೂಡ ಬರ್ತದೆ. ಈ ತರದ ಒಂದು ಮಧ್ಯದ ಅವಧಿನಲ್ಲಿ ಈ ಇಂತಹ ಸಾಂಬಾರ್ ಬೆಳೆಗಳಿಗೆ ನಿಮ್ಮ ಅನುಭವದಲ್ಲಿ ಯಾವ್ಯಾವ ತರದ ರೋಗಗಳು ಬರ್ತವೆ, ಅದರ ನಿಯಂತ್ರಣನ ಹೇಗ್ ಮಾಡ್ತೀರಿ? ರೋಗಗಳು ಸಾಮಾನ್ಯ ಕಾಳುಮೆಣಸಿಗೆ ತುಂಬಾ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಸೊರಗ ರೋಗ ಅಂತಿದೆ. ಅದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈಗ ಟೈಕೋಟರ್ಮಾ ಅಂತ ಹೇಳ್ಕೊಂಡು ಒಂದು ತೋಟಗಾರಿಕೆ ಇಲಾಖೆಯಿಂದ ಒಂದು ಇದು ಕೊಡ್ತಾ ಇದಾರೆ. ಅದನ್ನ ನಾವು ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತೀವಿ. ಅದು ಹಾಕಿದ್ರಿಂದ ನಮಗೆ ಕಡಿಮೆ ಆಗಿದೆ, ಏನು ರೋಗ ಬರುವ ಸಂಖ್ಯೆ ಕಡಿಮೆ ಆಗಿದೆ ಹೊರತು ಬಂದ ರೋಗಗಳನ್ನು ಈ ವರ್ಷಕ್ಕೇನು ಆಗ್ತಾ ಇಲ್ಲ. ಮತ್ತೆ ಈ ಕೊಳೆ ರೋಗ ನಮ್ಮ ಮಲೆನಾಡಲ್ಲಿ ಸಹಜವಾದ ಒಂದು ರೋಗ, ಅದಕ್ಕೆ ಏನು ಕೊಟ್ಟು ಬೋರ್ಡ ದ್ರಾವಣವನ್ನ ಸಿಂಪಡಣೆ ಮಾಡ್ತೀವಿ. ಇದು ಜಾಯಿಕಾಯಿಗೆ ಲವಂಗಕ್ಕೆ ಹೇಳಿಕೊಳ್ಳುವಂತ ದೊಡ್ಡ ರೋಗಗಳು ಏನು ಈಗ ಇಷ್ಟೋ ತನಕ ಕಾಣಿಸ್ತಾ ಇಲ್ಲ. ಎಲೆ ಮುರುಟು ರೋಗ ಇದೆ, ಅದಕ್ಕಲ್ಲ ಈ ಬೋರ್ಡ ದ್ರಾವಣ ತೋಟಕ್ಕೆ ಏನ್ ಸ್ಪ್ರೇ ಮಾಡ್ತೀವಿ ಅದೇ ಮಾಡೋ ಟೈಮಲ್ಲಿ ಅವಕ್ಕೆ ಸ್ಪ್ರೇಯಿಂದ ಉದುರಿದಂತಹ ನಾವು ಔಷಧಿಗಳೇ ಅವಕ್ಕೆ ನಿವಾರಣೆ ಆಗ್ತದೆ. ಅದಕ್ಕಾಗಿ ನಾವು ಏನು ಈಗ ಮುಂಜಾಗ್ರತೆಯಾಗಿ ಏನು ಕ್ರಮ ಕೈಗೊಂಡಿಲ್ಲ. ಅವಕ್ಕೆ ಸಹಜವಾಗಿ ಇಷ್ಟೋ ತನಕ ಯಾವುದೇ ದೊಡ್ಡ ಕಾಯಿಲೆಗಳು ನಮಗೆ ಕಂಡು ಬಂದಿಲ್ಲ. ಮೆಣಸಿಗೊಂದು ತುಂಬಾ ದೊಡ್ಡ ರೋಗ ಸೊರಗು ರೋಗ ಇದೆ, ಅದಕ್ಕೆ ಟೈಕೋಟರ್ಮಾ ಹಾಕಿ ಸ್ವಲ್ಪ ಇದ್ ಮಟ್ಟಿಗೆ ಕಂಟ್ರೋಲ್ ಆಗಿದೆ ಅಷ್ಟು ಹೇಳ್ಬೋದು. ಯಾವ ಸಂದರ್ಭದಲ್ಲಿ ನೀವು ಈ ಒಂದು ರೋಗಗಳಿಗೆ ಔಷಧಿಯನ್ನ ಸಿಂಪಡಣೆ ಮಾಡ್ತೀರಿ? ಬೋಡೋ ದ್ರಾವಣ ಆಗಿರ್ಬೋದು ಅಥವಾ ಬೇರೆ ಬೇರೆ ದ್ರಾವಣಗಳನ್ನ ಯಾವ ಸಂದರ್ಭದಲ್ಲಿ ನೀವು ಜಾಸ್ತಿ ಅದನ್ನ ಸಿಂಪಡಣೆ ಮಾಡ್ತೀರಿ? ಮಲೆನಾಡಲ್ಲಿ ಸಾಮಾನ್ಯವಾಗಿ ಜೂನ್ ನಂತರದಲ್ಲಿ, ಜೂನ್ ನಿಂದ ಅಕ್ಟೋಬರ್ ಒಳಗೆ ಮಳೆ ಜೋರಾದಾಗ 15 ದಿವಸ 20 ದಿವಸಕ್ಕೆ ಒಂದ್ಸತಿ ಹೊಡಬೇಕಾಗತ್ತೆ. ಮಳೆ ಕಡಿಮೆ ಇದ್ರೆ ಒಂದು ತಿಂಗಳ ಅವಧಿಗೆ ಒಂದ್ಸತಿ ಸ್ಪ್ರೇ ಮಾಡಬೇಕಾಗತ್ತೆ ಬೋರ್ಡ ದ್ರಾವಣವನ್ನ. ಮತ್ತೆ ಬೇರೆ ಈಗ ಜಾಯಿಕಾಯಿಗಾಗಿ ಮತ್ತೆ ಇದಕ್ಕಾಗಲಿ ನಾವು ಅದಕ್ಕೆ ಕಾಳುಮೆಣಸಿಗೆ ಇದು ಟೈಕೋಡರ್ಮಾವನ್ನ ಕೊಟ್ಟಿಗೆ ಗೊಬ್ಬರದಲ್ಲಿ ಅದು ಮಿಕ್ಸ್ ಮಾಡಿ ಅದು ವರ್ಷದಲ್ಲಿ ಒಂದ್ಸತಿ ಎಲ್ಲ ಅಂಬಿನ ಬಿಡೋಕು ಹಾಕ್ಬಿಟ್ರೆ ಅದು ಮತ್ತೆ ಮುಗಿಯುತ್ತೆ, ಅದಕ್ಕೇನು ಬೇರೆ ಏನು ಕೆಲಸ ಇಲ್ಲ. ಬೋರ್ಡ ದ್ರಾವಣವನ್ನ ಜೂನಿಂದ ಅಕ್ಟೋಬರ್ ತನಕ ಹೊಡಿತಾ ಇದ್ವಿ. ಈ ನೀರಿನ ನಿರ್ವಹಣೆ ಹೇಗಿರ್ತದೆ ಈ ಬೆಳೆಗಳಿಗೆ? ನೀರಿನ ನಿರ್ವಹಣೆ ಅಂದ್ರೆ ನಾವು ಏನು ಮಲೆನಾಡಲ್ಲಿ ಇಲ್ಲಿ ಏನಾಗಿದೆ ಜಲ ನಮಗೆ ಅನುಕೂಲಕ್ಕಿಂತ ಉಪದ್ರವ ಹೆಚ್ಚು ನೀರಿನಿಂದ. ನಮಗೇನಾಗುತ್ತೆ ಅಲ್ಲಿ ನೀರಿನ ಈಗ ಎಲ್ಲ ಭೂಮಿಗಳಿಗೂ ಕೆಲವು ಭೂಮಿಗೆ ನೀರಿನ ಅವಶ್ಯಕತೆ ಇದ್ರೆ ನಮ್ಮ ಭೂಮಿಗೆ ನೀರಿನ ಅವಶ್ಯಕತೆ ಭಾರಿ ಕಡಿಮೆ ಇದೆ. ಯಾಕೆಂದ್ರೆ ನಮ್ಮಲ್ಲಿ ನೀರು ಭಾರಿ ಮೇಲ್ಮಟ್ಟದಲ್ಲಿದೆ, ಹಾಗಾಗಿ ಅದನ್ನ ಕಂಟ್ರೋಲ್ ಮಾಡಕ್ಕೆ ನಮಗೆ ಕಷ್ಟ ಆಗಿದೆ. ಹಾಗಾಗಿ ನಾವು ಅದನ್ನ ಅಂದ್ರೆ ಎಲ್ಲಿ ಹೆಚ್ಚಿದೆಯೋ ಅದನ್ನ ಕಡಿಮೆ ಇದ್ದಲ್ಲಿಗೆ ಬಳಸ್ಕೊಂಡು ಅದೇ ಒಂದು ನಾವು ಇದು ಗ್ರಾವಿಟಿ ನೀರಲ್ಲೇ ಬಳಸ್ಕೊಂತ ಇದ್ದೀವಿ ಬಿಟ್ರೆ ನಾವು ಹೆಚ್ಚಾಗಿ ಯಾವುದು ಸ್ಪ್ರಿಂಕ್ಲರ್ ಹಿಂಗಿದ್ದೇನನ್ನು ಹೆಚ್ಚಿಗೆ ಮಾಡ್ಕೊಂಡು ಹೋಗಿಲ್ಲ. ನೀರಿನ ನಿರ್ವಹಣೆ ಮಾಮೂಲು ಎಲ್ಲ ತರದಲ್ಲಿ ನಮಗೆ ಮಳೆಗಾಲದಲ್ಲಿ ಏನ್ ಮಳೆ ಬಂದಾಗ ನೀರಿರುತ್ತೆ, ಬೇಸಿಗೆಯಲ್ಲಿ ಕಡಿಮೆ ಆದಲ್ಲಿಗೆ ಸ್ವಲ್ಪ ಗ್ರಾವಿಟಿ ನೀರನ್ನು ಬಿಟ್ಕೊಂಡು ಇದು ಮಾಡ್ತಿದ್ದೀವಿ. ಅದು ನೋಡಿ ಅವಕ್ಕೆ ಯಾವ್ಯಾವ ಟೈಮ್ ನೀರು ಬೇಕು ಅಂತ ನಮಗೆ ಸಾಮಾನ್ಯವಾಗಿ ಈಗ ಮನುಷ್ಯನ ನಾವು ಯಾವಾಗ ಟೈಮಲ್ಲಿ ಊಟ ಮಾಡಬೇಕು ಅಂತ ಅಂದಾಗೆ ಅದಕ್ಕೂ ಗಿಡಗಳಿಗೆ ನಮಗೆ ಗೊತ್ತಾಗುತ್ತೆ ಒಂದು ಬುಡದಲ್ಲಿ ನಾವು ಹೋಗ್ತಾ ಇದ್ದಾಗ ಅವಕ್ಕೆ ನೀರು ಯಾವಾಗ ಬೇಕು ಅಂತ. ಆ ಬೇಗ ಸ್ವಲ್ಪ ಎಲೆ ಬಾಡಿದಂಗೆ ಕಂಡಾಗ ಆ ಟೈಮ್ಗೆ ನೀರು ಕೊಡ್ತೀವಿ, ಅವು ತನ್ನ ತನಕ್ಕೆ ಸರಿಯಾಗಿ ಬಿಡ್ತವೆ. ಈ ಸಾಂಬಾರು ಬೆಳೆಗಳು ಯಾವಾಗ ಕಟಾವಿಗೆ ಬರ್ತವೆ ಸಾಮಾನ್ಯವಾಗಿ? ಸಾಂಬಾರು ಬೆಳೆಗಳು ಸಾಮಾನ್ಯವಾಗಿ ಏಲಕ್ಕಿ ಸಾಮಾನ್ಯ ನಮಗೆ ಅಕ್ಟೋಬರ್ ಇಂದ ಡಿಸೆಂಬರ್ ಒಳಗೆ ಬರುತ್ತೆ. ಏಲಕ್ಕಿ ಕಾಳುಮೆಣಸು ಸಾಮಾನ್ಯ ಜನವರಿಯಿಂದ ಮಾರ್ಚ್ ಒಳಗೆ ಅದು ಕುಯ್ಯಬೇಕಾಗತ್ತೆ. ಮತ್ತೆ ಜಾಯಿಕಾಯಿ ಅದು ವರ್ಷದಲ್ಲಿ ಎಲ್ಲಾ ಅವಧಿಯಲ್ಲೂ ಅಂದ್ರೆ ನಾವಿನ್ನು ಪ್ರಾರಂಭ ಹಂತದಲ್ಲಿ ಇರೋದ್ರಿಂದ ಅದರ ಬಗ್ಗೆ ಸಮಗ್ರ ಮಾಹಿತಿ ನಮಗಿಲ್ಲ. ನಮಗೆ ಗೊತ್ತಿರೋ ಪ್ರಕಾರದಲ್ಲಿ ಸಮಗ್ರವಾಗಿ ಅದು ಎಲ್ಲಾ ಟೈಮಲ್ಲೂ ಬೆಳೆ ಬರುವಂತ ಒಂದು ಜಾಯಿಕಾಯಿ ಮರ. ಇದು ಲವಂಗ ಅನ್ನೋದು ವರ್ಷದಲ್ಲಿ ಅದು ಏಪ್ರಿಲ್ ಇಂದ ಮೇ ಎಂಡ್ ಒಳಗೆ ಕುಯ್ದು ಮುಗಿಸ್ಬೇಕು. ಅದು ಸಾಮಾನ್ಯ ಅಕ್ಟೋಬರ್ ನವೆಂಬರ್ ಗಿಡ ಅದು ಕಾಯಿ ಬರುತ್ತೆ, ಬಂದಿದ್ದನ್ನ ಏಪ್ರಿಲ್ ಮೇ ಒಳಗೆ ಕುಯ್ದು ಮುಗಿಸ್ಬೇಕಾಗತ್ತೆ. ಈ ಸಾಂಬಾರ್ ಬೆಳೆಗಳಿಗೆ ಈ ಮಾರ್ಕೆಟ್ ವ್ಯವಸ್ಥೆ ಎಲ್ಲ ಯಾವ ತರ ಮಾಡ್ಕೊಂಡಿದ್ರಿ ನೀವು? ಹೇಗೆ ಮಾರಾಟ ಮಾಡ್ತೀರಿ, ಅದರ ಕ್ರಮಗಳು ಯಾವ ತರ ಮಾಡ್ಕೊಂಡಿದ್ದೀರಿ? ನಾವು ಕಾಳುಮೆಣಸು ಎಲ್ಲ ಈಗ ಸರ್ವೇ ಸಾಮಾನ್ಯವಾಗಿ ಇಲ್ಲಿ ಲೋಕಲ್ ಅಲ್ಲಿ ಯಾರು ವ್ಯಾಪಾರಸ್ಥರಿರ್ತಾರೆ ಅವ್ರ ಮುಖಾಂತರದಲ್ಲೇ ಕೊಟ್ಟು ಎಲ್ಲ ಕಳಿತೀವಿ. ಮತ್ತೆ ಈಗ ಜಾಯಿಕಾಯಿ ನಾವು ಮಾರ್ಕೆಟಿಗೆ ಇನ್ನೂ ಸ್ಟಾರ್ಟಿಂಗ್ ಮಾಡಿಲ್ಲ. ಮತ್ತೆ ಲವಂಗ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಅಂಗಡಿಗಳಲ್ಲಿ ಈಗ ನಮಗ್ ಬೇಕಾಗೋದು ಒಂದು ವರ್ಷಕ್ಕೆ ಒಂದು ಅರ್ಧದಿಂದ 1 ಕೆಜಿ ಒಂದು ಕುಟುಂಬಕ್ಕೆ. ಅದಕ್ಕಿಂತ ಹೆಚ್ಚಿಗೆ ಯಾರೋ ಲವಂಗನ ಉಪಯೋಗಿಸೋದಿಲ್ಲ. ಮತ್ತೆ ಎಣ್ಣೆಗೆ ಈಗ ಅಂಗಡಿಗಳ ಮುಖಾಂತರದಲ್ಲಿ ನಾವು ಪ್ರತಿ ಕಿರಾಣಿ ಅಂಗಡಿಗಳಲ್ಲಿ ನಾವೇನ್ ದಿನಸಿ ತರ್ತೀವಿ ಅವರಿಗೆ ಅದನ್ನ ಕೊಟ್ಟು ನಾವು ದಿನಸಿ ತರುವಾಗ ಲವಂಗವನ್ನು ಕೊಡ್ತೀವಿ, ಬೇರೆ ಕಿರಾಣಿ ಸಾಮಾನುಗಳನ್ನು ಹಿಡ್ಕೊಂಡ್ ಬರ್ತೀವಿ. ಆ ರೀತಿಯಾದಂತ ಮಾರ್ಕೆಟ್ ವ್ಯವಸ್ಥೆ ಮಾಡಿದೀವಿ ಬಿಟ್ರೆ ಬೇರೆ ಯಾವ್ದು ಹೊಸ ತರದಲ್ಲಿ ಮಾರ್ಕೆಟ್ ಏನು ವ್ಯವಸ್ಥೆ ಇಲ್ಲ. ಹೌದು ಪ್ರಕಾಶ್ ಅವರ, ಈಗ ನೀವು ವಿಶೇಷವಾಗಿ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ, ಈಗ ನೀವು ಹೇಳ್ತಾ ಇದ್ರಿ ಈ ಸಾಂಬಾರು ಬೆಳೆಗಳನ್ನ ನಮ್ಮ ಅಡಿಕೆ ತೋಟದ ಮಧ್ಯದಲ್ಲೇ ಮಾಡ್ತಾ ಇದ್ದೀನಿ ಅಂತ ಹೇಳಿ, ಏನು ಇದರಿಂದ ನಿಮ್ಗೆ ಆಗ್ತಾ ಇರುವಂತ ಉಪಯೋಗಗಳು ಮತ್ತೆ ಲಾಭಗಳು ಯಾವ ತರ ಆಗ್ತಾ ಇದೆ ನಿಮ್ಗೆ ಮಿಶ್ರ ಕೃಷಿ ಮಾಡ್ತಾ ಇರೋದ್ರಿಂದ? ಮಿಶ್ರ ಕೃಷಿಯಿಂದ ಪ್ರತಿಯೊಬ್ಬನು ಅದನ್ನ ಅಳವಡಿಸಿಕೊಳ್ಳಬೇಕಾದಂತ ಒಂದು ಅನಿವಾರ್ಯತೆ ಇವತ್ತಿನ ನಮ್ಮ ಸಮಾಜದಲ್ಲಿ ಉದ್ಭವ ಆಗಿಹೋಗಿದೆ. ಪ್ರತಿಯೊಬ್ಬನು ಅದನ್ನು ಮಾಡಲೇಬೇಕು. ಯಾಕೆಂದ್ರೆ ಈಗ ಮಿಶ್ರ ಕೃಷಿ ಮಾಡದೆ ಹೋದ್ರೆ ಬದುಕುವುದು ತುಂಬಾ ಕಷ್ಟ ಆಗುತ್ತೆ. ಯಾಕೆಂದ್ರೆ ಇವತ್ತಿದ್ದ ಬೆಲೆ ಒಂದು ಬೆಳೆಗೆ ನಾಳೆ ಇನ್ನು ಆ ಬೆಲೆ ನಾಳೆಗೆ ಸಿಗೋದಿಲ್ಲ. ಈ ಏರುಪೇರಿನ ದಿನಗಳಲ್ಲಿ ನಾವು ಈಗ 10 ತರದ ಬೆಳೆಗಳನ್ನ ಬೆಳೆದಾಗ ಒಂದಲ್ಲ ಒಂದು ನಮ್ಮನ್ನ ಕೈ ಹಿಡಿದು ಕಾಪಾಡ್ತವೆ ಅನ್ನೋ ಒಂದು ನಿರೀಕ್ಷೆ. ಕಾಪಾಡ್ತವೆ ಅಂತ ಏನಲ್ಲ, ಕಾಪಾಡಬಹುದು ಅಂತ ನಿರೀಕ್ಷೆ. ಅದ್ರಲ್ಲಿ ನಮಗೆ ಒಂದು ಬೆಲೆ ಕೈ ಕೊಟ್ಟರೆ ಮತ್ತೊಂದು ಬೆಳೆಯಲ್ಲಿ ನಮಗೆ ಉತ್ತಮ ಬೆಲೆ ಸಿಗಬಹುದು, ಅಥವಾ ಒಂದು ವರ್ಷ ಅದನ್ನ ಇಟ್ಟು ಕಾಯುವಂತ ಚೈತನ್ಯ ನಮ್ಮಲ್ಲಿ ಬರಬಹುದು ಅನ್ನುವಂತ ದೃಷ್ಟಿಯಿಂದ ಸಮಗ್ರ ಬೆಳೆಗೆ ಹೆಚ್ಚಿಗೆ ಒಲವನ್ನ ಕೊಡ್ತಾ ಇದ್ದೀನಿ. ಎಲ್ಲರೂ ಅದ್ರ ಬಗ್ಗೆ ಹೆಚ್ಚಿಗೆ ಒಲವು ಕೊಡಬೇಕು ಅನ್ನೋದು ನನ್ನ ಆಶಯವೂ ಆಗಿದೆ. ಯಾಕೆಂದ್ರೆ ಅದರಿಂದ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ಈಗ ಅಡಕೆಯ ಮಧ್ಯದಲ್ಲಿ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ಅಡಕೆಗಂತೂ ಏನು ಹಾನಿ ಆಗೋದಿಲ್ಲ. ಎಲ್ಲ ಬೆಳೆಗಳನ್ನು ಅದನ್ನ ಮಾಡ್ಕೊಂಡು ಹೋಗೋದ್ರಿಂದ ಪ್ರತಿಯೊಬ್ಬನಿಗೂ ಅದು ಅನುಕೂಲ ಆಗತ್ತೆ. ಈಗ ಕಾಳುಮೆಣಸು ಅಂತೂ ಅದು ಏನು ತೊಂದರೆ ಕೊಡುವಂತ ಬೆಳೆಯಲ್ಲ. ಈ ಜಾಯಿಕಾಯಿ ಲವಂಗವೂ ಅಷ್ಟೇ ಬಾಳೆಯ ಜಾಗದಲ್ಲೇ ಅದು ಬೆಳಕೊಂಡು ನಮಗೆ ಅನುಕೂಲವನ್ನು ಕೊಡುತ್ತೆ. ಈಗ ಜಾಯಿಕಾಯಿ ಆದ್ರೂ ತುಂಬಾ ದೊಡ್ಡ ಮರ ಆಗುವ ಸಾಧ್ಯತೆ ಇದೆ. ಅದು ನಮಗೆ ಈಗ ಇತ್ತಿತ್ತಲಿಗೆ ಪರಿಚಯ ಆಗ್ತಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿಗೆ ನಮಗೂ ಅದ್ರ ಬಗ್ಗೆ ಪೂರ್ಣವಾದ ಮಾಹಿತಿ ಇಲ್ಲ. ಅದು ಇನ್ನು ನೋಡಬೇಕು ಏನ್ ಆಗತ್ತೆ ಅದ್ರ ಬಗ್ಗೆ ಅಂತ. ಈಗ ನೋಡಿ ಪ್ರಕಾಶ್ ಅವರೇ, ಈಗ ಬಹಳಷ್ಟು ಜನ ರೈತರು ಈ ಶೃಂಗೇರಿ ಭಾಗದಲ್ಲಿ ಅಡಿಕೆಗೆ ಹಳದಿ ರೋಗ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮ್ಮ ತೋಟ ಎಲ್ಲ ಹಾಳಾಗ್ಬಿಡ್ತು, ತೋಟ ನಾಶ ಆಗ್ಬಿಡ್ತು, ಅಡಿಕೆ ಬೆಳೆ ಬರ್ತಾ ಇಲ್ಲ, ಮರಗಳೆಲ್ಲ ಸತ್ತೋಗ್ತಾ ಇದಾವೆ. ಈ ತರದ ಬಹಳಷ್ಟು ಜನ ರೈತರು ತಮ್ಮ ನೋವನ್ನ ಹಂಚ್ಕೋತಾ ಇದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಿಮ್ಮ ಅನುಭವದಲ್ಲಿ ನಿಮ್ಮ ತೋಟದ ದೃಷ್ಟಿನಲ್ಲಿ ಯಾವ್ಯಾವ ತರದ ಮುನ್ನೆಚ್ಚರಿಕೆಯ ಕ್ರಮಗಳನ್ನ ನೀವು ಅನುಸರಿಸಿಕೊಂಡಿದ್ದೀರಿ, ಹೇಗೆ ನೀವು ರೋಗ ಬಾಧೆಯಿಂದ ಕಾಪಾಡ್ಕೋತಾ ಇದ್ದೀರಿ ಅಡಿಕೆ ತೋಟನ? ರೋಗಗಳು ಮನುಷ್ಯನಿಗೆ ಹೇಗೆ ಕಾಯಿಲೆಗಳು ಬರ್ತವೋ ಅದೇ ರೀತಿಯಾಗಿ ಮರಗಳಿಗೂ ಕಾಯಿಲೆ ಬರೋದು ಸಹಜವಾದ ಒಂದು ಗುಣವೇ ಆಗಿರುತ್ತೆ ಅಂತ ನನ್ನ ಭಾವನೆ. ಈಗ ರೋಗಗಳು ಬರದ ಹಾಗೆ ಕಾಪಾಡಿಕೊಳ್ಳಬೇಕು ಅಂದ್ರೆ ಏನ್ ನಾವು ಮಾಡಬೇಕು ಅಂದ್ರೆ, ನಾವು ಹೇಗೆ ಹೊತ್ತಿನ ಹೊತ್ತಿಗೆ ಕರೆಕ್ಟ್ ಆದ ಊಟ ತಿಂಡಿ ಮಾಡ್ತೀವೋ ಅವಕ್ಕೂ ಅಷ್ಟೇ, ನಾವು ಅತಿಯಾದ ತೊಂದರೆಗಳನ್ನು ಕೊಡದೆ ಅವಕ್ಕೆ ಏನು ವರ್ಷಕ್ಕೆ ಏನ್ ಬೇಕೋ ಆಹಾರ ನೀರು ಮತ್ತು ಗೊಬ್ಬರಗಳನ್ನ ಆಯಾಯ ಟೈಮಿಗೆ ಅತಿಯಾಗಿ ಕೊಡದೆ ಅವಕ್ಕೆ ಎಷ್ಟು ಬೇಕೋ ಅವಶ್ಯಕತೆ ಇದೆಯೋ ಅಷ್ಟನ್ನ ನೋಡಿ ಕೊಟ್ಟರೆ ಯಾವುದಕ್ಕೂ ಹೆಚ್ಚಿಗೆ ಕಾಯಿಲೆ ಬರುವುದಿಲ್ಲ ಅನ್ನೋದು ನನ್ನ ಅನುಭವ, ನನ್ನ ಒಂದು ಅನಿಸಿಕೆ. ಅದು ಮುಂದೆ ಇನ್ನು ನಮ್ಮ ತೋಟಕ್ಕೆ ಬಂದಾಗ ಏನಾದ್ರು ಅದ್ರ ನನ್ನ ಅಭಿಪ್ರಾಯ ಬೇರಾಗೋ ಸಾಧ್ಯತೆ ಇದೆಯೋ ನನಗೂ ಗೊತ್ತಿಲ್ಲ. ಇಷ್ಟೋ ತನಕ ನಮ್ಮ ತೋಟಕ್ಕೆ ಬಂದಿಲ್ಲ, ನಾನು ಅದನ್ನ ನನ್ನ ಅನಿಸಿಕೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಗೆ ನಿಮ್ಮ ಈ ಕೃಷಿ ಜೀವನ ಹೇಗೆ ನಡೀತಾ ಇದೆ ಅಂದ್ರೆ, ಈಗ ಕೃಷಿ ಕಾರ್ಮಿಕರ ಸಮಸ್ಯೆ ಇರ್ಬೋದು ಅಥವಾ ಕೃಷಿ ಕಾರ್ಮಿಕರು ಯಾವ ತರ ನಿಮಗೆ ಸಹಕರಿಸ್ತಾ ಇದ್ದಾರೆ, ಮತ್ತೆ ಒಟ್ಟಾರೆ ನಿಮ್ಮ ಇಡೀ ಸಮಗ್ರ ಕೃಷಿಯನ್ನ ನೀವು ಹೇಗೆ ನಡೆಸಿಕೊಂಡು ಹೋಗ್ತಾ ಇದ್ದೀರಿ? ನಾವು ಗಂಡ ಹೆಂಡತಿ ಇಬ್ರೆ ಹೆಚ್ಚಾಗಿ ನಾವು ಎಲ್ಲಾ ಕೆಲಸಗಳನ್ನು ನಾವು ಗಂಡ ಹೆಂಡತಿ ನಾವು ನಮ್ಮ ನಮ್ಮ ಮಕ್ಕಳನ್ನು ಸಮೇತ ಕೃಷಿಯಲ್ಲೇ ಹೆಚ್ಚಾಗಿ ಅಳವಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಕೃಷಿ ಅನ್ನೋದು ನಮ್ಮ ಒಂದು ಈಗ ಅದು ನಾವು ಇವತ್ತು ಮಾಡಿ ಕೆಲಸ ನಮಗೆ ಕೂಡಿದ್ರೆ ಮಾಡಬಹುದು, ಇಲ್ಲದ್ರೆ ಸುಮ್ಮನೆ ಕೂರಬಹುದು. ಆ ರೀತಿ ಆದಂತ ಒಂದು ಸೌಲಭ್ಯ ಇದೆ ಕೃಷಿಯಲ್ಲಿ. ನಮಗೆ ಇವತ್ತು ಇದು ಮಾಡಲೇಬೇಕು ಅನ್ನುವಂತ ಅನಿವಾರ್ಯತೆ ಇಲ್ಲ. ಬೇರೆ ಯಾವುದೇ ಒಂದು ನೌಕರಿ ಆಗಲಿ ಬೇರೆ ಏನಕ್ಕೆ ಹೋಗ್ಲಿ ಇವತ್ತು ನೀನು ಅದಷ್ಟು ಕೆಲಸ ಮಾಡ್ಬೇಕು ಅಂದ್ರೆ ಮಾಡಲೇಬೇಕು, ಅವನಿಗೆ ಒಂದು ರಜೆ ಸಿಗೋದಿಲ್ಲ, ಹಿಂಗೆ ತೊಂದರೆಗಳಿಗೆ ಸಾಧ್ಯವಾಗಿದೆ. ನಮ್ಮಲ್ಲಿ ಅಂತ ಅನಿವಾರ್ಯತೆ ಏನು ಕೃಷಿ ಇದಕ್ಕೆ ಏನಿಲ್ಲ. ಆದ್ರೆ ಲೇಬರ್ ಸಮಸ್ಯೆ ಇದೆ ಇಲ್ಲ ಅಂತ ಏನಲ್ಲ, ಆದ್ರೆ ಈಗ ನಾವು ಇವತ್ತೇ ಮಾಡಬೇಕು ಅನ್ನುವಂತ ಕೆಲಸಗಳೇನಿಲ್ಲ. ಒಂದು ದಿವಸ ಹೆಚ್ಚು ಕಡಿಮೆ ಆದ್ರೂ ಅಥವಾ ಒಂದು ತಿಂಗಳು ಹೆಚ್ಚು ಕಡಿಮೆ ಆದ್ರೂ ಸುಧರಿಸ್ಕೊಂಡು ಮಾಡುವಂತ ಪರಿಸ್ಥಿತಿ ನಮ್ಮ ಕೃಷಿಯಲ್ಲಿದೆ. ಅದನ್ನ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಕೊಂಡೋದ್ರೆ ಏನು ಲೇಬರ್ ಸಮಸ್ಯೆ ಏನಾಗೋದಿಲ್ಲ. ಆದ್ರೆ ಏನಾಗುತ್ತೆ, ನಾವು ಈಗ ಸ್ವಂತವಾಗಿ ಮಾಡಿದ್ರಿಂದ ನಮಗೇನು ಅಂತ ಸಮಸ್ಯೆ ಏನು ಗೊತ್ತಾಗ್ತಿಲ್ಲ. ಲೇಬರ್ಗಳು ಅಂದ್ರೆ ನಾವು ಈಗ ಇವತ್ತು ನಮಗೆ ಆಗೋದ ಕೆಲಸನ ಒಂದು ದಿವಸ ಮುಂದಾಗ್ತೀವಿ, ಅವ್ರಿಗೆ ಯಾವತ್ತು ಅನುಕೂಲ ಇದೆಯೋ ಅವತ್ತೇ ಅವ್ರನ್ನ ಕರೆದು ನಾವು ಕೆಲಸ ಮಾಡ್ತೀವಿ. ಆ ರೀತಿ ಆಗಿದ್ರಿಂದ ನಮಗೆ ಕೃಷಿಗೆ ಲೇಬರ್ ಸಮಸ್ಯೆ ಉಂಟಾಗತ್ತೆ ಅಂತ ನಾವು ಹೆಚ್ಚಾಗಿ ಭಾವಿಸ್ತಾ ಇಲ್ಲ. ಮತ್ತೆ ಮಿಷನರಿಗಳು ಬಂದಿದ್ದಾವೆ, ಮಿಷನರಿಗಳನ್ನು ಹೆಚ್ಚಾಗಿ ಬಳಸ್ತಾ ಇದೀವಿ. ಅದರಿಂದ ಎಷ್ಟೆಷ್ಟು ನಮಗೆ ಪ್ರಯೋಜನ ಪಡ್ಕೊಳಕಾಗುತ್ತೋ ಆ ರೀತಿ ಪಡ್ಕೊಂತಾ ಇದೀವಿ. ಈಗ ಮರ ಕೊಯ್ಯುವ ಮಿಷಿನ್ ಬಂದಿದೆ, ಕಟ್ಟಿಗೆ ಮಾಡ್ಲಿಕ್ಕಲ್ಲ ಅದನ್ನ ಉಪಯೋಗಿಸ್ತೀವಿ. ಸ್ಪ್ರೇಯರ್ ಬಂದಿದೆ, ಗಟಾರ್ ಬದಲಿಗೆ ಆ ಸ್ಪ್ರೇಯರ್ಗಳನ್ನು ಉಪಯೋಗಿಸ್ತಾ ಇದೀವಿ. ಇನ್ನು ಗೊಬ್ಬರದಲ್ಲಿ ಬಯೋಡೈಜೆಸ್ಟರ್ ಅಂತ ಈಗ ನಾವು ದೀನ ಬಂದು ಅಂತ ಹಿಂದೆ ಗ್ಯಾಸ್ ಮಾಡ್ಕೊಂಡಿದ್ದು, ಅದರ ಸ್ಲರಿ ಏನಾಗ್ತೀವಿ ಒಂದು ನಾವು ಈಗ ಮಣ್ಣಿನ ಜಾಗಕ್ಕೆ ಬಿಟ್ರೆ ಅದು ಏನಾಗುತ್ತೆ ಹೋಗಿ ಮಣ್ಣಲ್ಲಿ ಇರ್ಕಿಂತ ಡ್ರೈ ಆಗೋಗ್ತಿತ್ತು, ಅದಕ್ಕೆ ಒಂದು ಸಿಮೆಂಟ್ ಅನ್ನು ತೊಟ್ಟಿ ಮಾಡ್ಕೊಂಡು ಆ ತೊಟ್ಟಿ ಒಳಗೆ ಹೋಗಿ ಸ್ಟಾಕ್ ಆಗಂಗ್ ಮಾಡ್ಕೊಂಡು ಆ ಸ್ಲರಿ ನೀರಿಗೆ ನಾವು ಅದಕ್ಕೆ 1 ಲೀಟರ್ ನೀರಿಗೆ 5 ಲೀಟರ್ 10 ಲೀಟರ್ ನೀರನ್ನು ಹಾಕಿ ಅಡಿಕೆ ಮರಗಳು ಬೆಳೆದ್ರಿಂದ ಅದು ಲೇಬರ್ ಸಮಸ್ಯೆನ ನಮ್ಗೆ ಎಷ್ಟೋ ನೀಗಿಸ್ತಾ ಇತ್ತು. ಈಗ ಸ್ವಲ್ಪ ತೊಂದರೆ ಆಗಿದೆ, ಅದು ಹಾಳಾಗೋಗಿದೆ, ಅದನ್ನ ಬಳಸ್ತಾ ಇಲ್ಲ ಈಗ 2 ವರ್ಷದಿಂದ. ಅದಕ್ಕೆ ಮುಂಚೆ ನಾವೊಂದು 5-6 ವರ್ಷ ಅದನ್ನೇ ತುಂಬಾ ಬಳಸಿದ್ವು, ಅದರಿಂದ ನಮಗೆ ತುಂಬಾ ಅನುಕೂಲ ಕಂಡಿತ್ತು. ಯಾವುದೇ ಬೇಸಾಯದ ಪದ್ಧತಿ ನಮಗೆ ಏನು ಅಡಿಕೆ ಮರಕ್ಕೆ ಬೇಕು ಅಂತ ಅದ್ರ ಮಣ್ಣೊಂದು ಹಾಕಬೇಕು ಇತ್ತು ಬಿಟ್ರೆ, ಮತ್ತು ಗೊಬ್ಬರ ಹಾಕುವಂತ ಅವಶ್ಯಕತೆನೇ ಇದ್ದಿಲ್ಲ. ನಮಗೆ ನೀರು ಯಥೇಷ್ಟವಾಗಿರೋದ್ರಿಂದ ಆ ನೀರಿನ ರೂಪದಲ್ಲೇ ಗೊಬ್ಬರಗಳನ್ನು ಕೊಡ್ತಾ ಇದ್ವು, ಅದು ನಮಗೆ ತುಂಬಾ ಅನುಕೂಲ ಆಗಿತ್ತು. ಅಂದ್ರೆ ಎಲ್ಲ ಒಂದ್ ಕಡೆ ನೀವು ಈ ಸಂಪ್ರದಾಯದ ವಿಧಾನದ ಜೊತೆಗೆ ಯಂತ್ರೋಪಕರಣಗಳನ್ನು ಸೇರಿಸಿ ಒಟ್ಟೊಟ್ಟಿಗೆ ಕೃಷಿಯನ್ನ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಏನ್ ಗೊತ್ತಾ, ನಮಗೆ ಇವತ್ತು ಆಧುನಿಕ ಕೃಷಿ ಏನು ನಮಗೆ ಸೌಲಭ್ಯ ಬೇಕು, ನಾವು ಇಲಾಖೆಗಳಿಂದ ನಮ್ಮ ಕೈಲಿ ಅಂದ್ರೆ ಅವರಿಗೆ ನಮಗೆ ಒದಗಿಸಿ ಕೊಡಬಹುದಂತ ಸೌಲಭ್ಯಗಳನ್ನ ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ನಾವು ಪಡೆದುಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದೀವಿ, ಮತ್ತೆ ಅವರು ನಮಗೆ ಎಷ್ಟು ಕೊಡಬಹುದು ಅದಕ್ಕೆ ಶಕ್ತಿ ಮೀರಿ ಅವರು ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೃಷಿ ಮತ್ತು ತೋಟಗಾರಿಕೆ ಎರಡು ಇಲಾಖೆಯವರಿಂದನೂ ಅಷ್ಟೇ ನಾವು ಕೊಟ್ಟಿರೋದ್ರಿಂದ ನಾವು ಅದನ್ನೆಲ್ಲ ಆದಷ್ಟು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಅದನ್ನ ಸದ್ಬಳಕೆ ಮಾಡಿಕೊಂಡು ಆದಷ್ಟು ಸಮಗ್ರ ಕೃಷಿಯ ಎಲ್ಲಾ ಕೃಷಿ ಬಗ್ಗೆನೂ ಮುಂದುವರ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಧನ್ಯವಾದಗಳು ಪ್ರಕಾಶ್ ಅವರೇ. ಇದುವರೆಗೆ ನಮ್ಮ ಭದ್ರಾವತಿ ಆಕಾಶವಾಣಿಯ ಜೊತೆಗಿದ್ದು ತಮ್ಮ ಸಮಗ್ರ ಕೃಷಿಯಲ್ಲಿ ವಿಶೇಷವಾಗಿ ಸಾಂಬಾರು ಬೆಳೆಯ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ನಿಮಗೆ ನಮ್ಮ ಭದ್ರಾವತಿ ಆಕಾಶವಾಣಿಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಇದುವರೆಗೆ ಸಾಂಬಾರು ಬೆಳೆಯ ಕೃಷಿ ಅನುಭವ ಈ ಕುರಿತು ಶೃಂಗೇರಿ ತಾಲೂಕು ಕಾನಗೋಡಿನ ಕೆಎ ಪ್ರಕಾಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇನ್ನು ಮುಂದೆ ಕೇಳಿ ಪರಿಸರ ಗೀತೆ. Oh, oh, oh.